ಮರಿ ಹುಳು ಆಗಿದ್ದು ಅದು ಹಸಿರು ಕಲರ್ ಇರುತ್ತೆ, ಆಮೇಲೆ ಕಂದು ಕಲರ್ ಕೂಡ ಆಗುತ್ತೆ. ಆ ತರದ್ದು ಬಂದ ಏನಾಗುತ್ತೆ, ತೆನೆ ಒಳಗಡೆಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆ ರೇಷ್ಮೆ ಎಳೆಗಳನ್ನು ತಿನ್ನುತ್ತೆ? ಹಾ, ರೇಷ್ಮೆ ಎಳೆನು ತಿನ್ನುತ್ತೆ, ಅಲ್ಲಿಂದ ಒಂದು ಕಾಳನ್ನ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ, ಇಡೀ ಕಾಳು ತೆನೆನೆಲ್ಲ ತಿಂದು ಹಾಳು ಮಾಡ್ಬಿಡುತ್ತೆ. ಇದು ಅಂದ್ರೆ ಕೋಶಾವಸ್ಥೆಯಲ್ಲಿ ಹೊಂದುತ್ತೆ ಅಂತಾರೆ. ಇದು ಕೋಶಾವಸ್ಥೆ ಅಲ್ಲೇ ಸರ್, ಅದು ತೆನೆ ಏನಿದೆ ತೆನೆ ಒಳಗೆ ಮಾಡುತ್ತೆ, ಮತ್ತೆ ಅಲ್ಲಿಂದ ಕಾಂಡದೊಳಗು ಅದು ಹೋಗಿ ಕಾಂಡನು ಕೂಡ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಾಂಡನು ಆದ್ರೆ ಜಾಸ್ತಿ ಅದು ತೆನೆ ಇದ್ದಾಗ ಬಂದಾಗ ಕಾಳುಗಳೇನಿದೆ ಅದನ್ನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಾಧಾರಣವಾಗಿ ಸ್ವಲ್ಪ ಒಂದು 50 ದಿನ ಆದ್ಮೇಲೆ ಇದು ಪ್ರಾರಂಭವಾಗಬಹುದು. ಹಾ, ನಮ್ ತೆನೆ ಯಾವಾಗ ಕಾಣಿಸುತ್ತೆ ಅವಾಗ ಆ ರೇಷ್ಮೆ ರೀತಿ ಎಳೆಗಳು ಬರ್ತಾವಲ್ಲ, ಆ ಸಂದರ್ಭದಲ್ಲಿ ಇದು ಹೆಚ್ಚಾಗಿ ಕಾಣಿಸುತ್ತೆ, ಕಂಡು ಬರುತ್ತೆ ಅಂತ. ಇನ್ನು ಏನು ನಿಯಂತ್ರಣ ಕ್ರಮ ಅನುಸರಿಸಬಹುದು ಅಂತೀರಾ? ಇದೇನಂದ್ರೆ ಇದು ನಮಗೆ ಗೊತ್ತಿದೆ, ತೆನೆ ಅದು ಹುಳು ಏನಿರುತ್ತೆ ಅದು ಸ್ವಲ್ಪ ದಪ್ಪಕ್ಕಿರುತ್ತೆ, ದಪ್ಪಕ್ಕಿರೋದ್ರಿಂದ ನೀವು ಅದನ್ನ ಕೈಯಿಂದನೇ ಕೂಡ ಆರಿಸ್ಕೊಂಡು ಎಲ್ಲೆಲ್ಲಿ ನೋಡ್ತೀರಾ ಆರಿಸ್ಕೊಂಡು ಅದನ್ನ ನಾಶ ಮಾಡಬೇಕು. ಅದನ್ನ ನೀವು ಕೀಟನಾಶಕನಾರು ಯೂಸ್ ಉಪಯೋಗ ಮಾಡಬಹುದು ಅಥವಾ ಹಾಗೇನಾದ್ರೂ ಅದನ್ನ ಸಾಯಿಸ್ಬೇಕು. ಅದನ್ನ ಬಿಟ್ರೆ ಮತ್ತೆ ಕೀಡೆಗಳು ಹೆಂಗೆ ಅಂದ್ರೆ, ಒಂದು ತೆನೆಯಲ್ಲಿ ಒಂದಕ್ಕಿಂತ ಹೆಚ್ಚಾದಾಗ, ಒಂದಕ್ಕಿಂತ ಹೆಚ್ಚು ಕಾಣಿಸ್ತಿದೆ ಅಂದಾಗ ನಾವು ಕೀಟನಾಶಕ ಹೋಗ್ಬೇಕಾಗುತ್ತೆ. ಈ ಕೀಟನಾಶಕ ಏನಂದ್ರೆ ಈ ಮೆಲಾಥಿಯನ್ ಇದೆ ನೋಡಿ, ಮೆಲಾಥಿಯನ್ ಶೇ 5% ಅದನ್ನ 8-10 kg ಅಥವಾ 12 kg ಇದನ್ನ 1 ಎಕರೆಗೆ ಧೂಳೀಕರಣ ಮಾಡಬೇಕು. ಅಂದ್ರೆ ಇದು ಪೌಡರ್ ಇರೋದ್ರಿಂದ ಧೂಳೀಕರಣ ಮಾಡಬೇಕಾಗುತ್ತೆ. ಧೂಳೀಕರಣ ಮಾಡಬೇಕು ಅಂದ್ರೆ ಸಾಧಾರಣವಾಗಿ ಸ್ವಲ್ಪ ತೇವಾಂಶ ಇರಬೇಕಾಗುತ್ತೆ ಬೆಳಗ್ಗೆ ಟೈಮ್ ಮತ್ತೆ ಇಲ್ಲ ಸಾಯಂಕಾಲ, ಈ ಎರಡು ಇದರಲ್ಲಿ ಮಾಡಬೇಕು. ನೀವು ಮಧ್ಯಾಹ್ನ ಈ ಸಮಯದಲ್ಲಿ ಮಾಡಬಾರ್ದು. ಗಾಳಿ ಬೀಸುವಾಗಂತೂ ಯಾವುದೇ ರಾಸಾಯನಿಕ ನೀವು ಕೀಟನಾಶಕ ಹಾಕ್ತೀವಿ ಅಂದ್ರೆ ಅದು ಮಧ್ಯಾಹ್ನ ಈ ಟೈಮ್ ಯಾವ್ದಲ್ಲೂ ಇರಬಾರ್ದು ಸಮಯ, ಬೆಳಿಗ್ಗೆ ಇರಬೇಕು ಅಥವಾ ಸಂಜೆ 5 ಗಂಟೆ ಮೇಲೆ, ಬೆಳಿಗ್ಗೆ 9 ಗಂಟೆ ಒಳಗಡೆ ಇರಬೇಕು ಸಿಂಪರಣೆ ಮಾಡಿದ್ರೆ. ಈ ಧೂಳು ರೂಪದ ಕೀಟನಾಶಕ ಬಳಸ್ಕೋಬೇಕು ಅಂತಂದ್ರೆ ಸಾಧಾರಣವಾಗಿ ತೇವಾಂಶ ಸ್ವಲ್ಪ ಇರಬೇಕು, ಅದು ಒಳಗಡೆ ಇರೋದಕ್ಕೂ ಈಸಿ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಮತ್ತೆ ಈ ಒಂದು ದ್ರವ ರೂಪದ ಮೆಲಾಥಿಯನ್ ಕೂಡ ಬರುತ್ತಲ್ಲ, ಅದು ಬರುತ್ತೆ, ಅದನ್ನ ಸಿಂಪರಣೆ ಮಾಡಬಹುದು. ಆದ್ರೆ ಇದು ತೆನೆ ಮೇಲೆ ಇರೋದ್ರಿಂದ ನೀವು ಧೂಳೀಕರಣ ಮಾಡಿದಾಗ ಅದು ಅದ್ರಿಗೆ ಡೈರೆಕ್ಟ್ ಹೋಗುತ್ತೆ. ಇದು ಮುಖ್ಯವಾಗಿ ತೆನೆ ಹುಳು ನಿಯಂತ್ರಣದ ಬಗ್ಗೆ. ಇದೊಂದೇ ಕೀಟನಾಶಕವನ್ನು ಬಳಸ್ಕೊಳ್ಳೋದ ಮೆಲಾಥಿಯನ್ನ, ಇದು ಎಫೆಕ್ಟಿವ್ ಇದೆ ಸರ್, ಅದರಿಂದ ಇದನ್ನೇ ಮಾಡಿದ್ರೆ. ಯಾಕಂದ್ರೆ ಅದು ತೆನೆಗೆ ಬರೋದ್ರಿಂದ ನಾವು ಅದಕ್ಕೆ ಸಿಂಪರಣೆ ಕೊಟ್ರೆ ಅದು ಮತ್ತೆ ನಾವೇ ಉಪಯೋಗ ಮಾಡೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಮತ್ತೆ ಇನ್ನು ಹೇನುಗಳು ಕೂಡ ಕಂಡು ಬರ್ತವೆ ಅಂತ ನಾವು ಕೇಳಿದೀವಿ. ಹೌದು, ಸಾಧಾರಣವಾಗಿ ಹೇನುಗಳು ಯಾವಾಗ ಕಂಡು ಬರ್ತವೆ? ನಿಮ್ದು ತೆನೆ ಏನೇನೋ ಬರಬೇಕು ಅಂದ ಅದಕ್ಕಿಂತ ಮುಂಚೆ ಒಂದು 45 ದಿನ 45-50 ದಿನ ಇದು ಹೆಂಗಂದ್ರೆ ಚಳಿಗಾಲ ಜಾಸ್ತಿ ಆದಂಗೆ ಇದು ಜಾಸ್ತಿ ಕಾಣಿಸ್ಕೊಳ್ಳೋದಂಗೆ ಹೇನುಗಳು. ಈ ಹೇನುಗಳೆಲ್ಲ ಹೆಂಗಂದ್ರೆ ಎಲೆ ಕೆಳಭಾಗದಲ್ಲಿ ತಳಭಾಗದಲ್ಲಿ ಗುಂಪು ಗುಂಪಾಗಿ ಆ ಪ್ರೌಢನೂ ಇರುತ್ತೆ, ಅಪ್ಸರ ಕೀಟಗಳು ಅಂತ ಏನ್ ಹೇಳ್ತೀವಿ ಮರಿ ಹೇನುಗಳು, ತಾಯಿ ಏನು ಮರಿ ಹೇನುಗಳು ಎರಡು ಕೂಡ ಕೆಳಗಡೆ ಇರುತ್ತವೆ. ಇದು ಕಂದು ಬಣ್ಣದ ಇರುತ್ತೆ, ಕಂದು ಬಣ್ಣ ಇರುತ್ತೆ. ಅದೇ ನಿಮ್ದು ಮರಿ ಹುಳು ಬಂದ್ರೆ ಹಸಿರು ಬಣ್ಣ ಇರುತ್ತೆ, ಅದೇ ತಾಯಿ ಹುಳು ಬಂದ್ಬಿಟ್ಟು ಕಂದು ಬಣ್ಣ ಇರುತ್ತೆ. ಇದು ಎಲೆ ಕೆಳಗಡೆ ಭಾಗದಲ್ಲಿ ಅಂದ್ರೆ ಪ್ರಾರಂಭದಿಂದಲೂ ಕಾಣಬಹುದು ನಾವು ಎಲೆ. ಪ್ರಾರಂಭದಿಂದಲೂ ಇರುತ್ತೆ, ಆದ್ರೆ 45-ರಿಂದ ಆ ಇದರಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಚಳಿಗಾಲಕ್ಕೆ ಅದು ಜಾಸ್ತಿ ಆಗುತ್ತೆ ಸರ್, ಸ್ವಲ್ಪ ಚಳಿ ಅಂಶ ಜಾಸ್ತಿ ವಾತಾವರಣದಲ್ಲಿ ಚಳಿ ಇದ್ದಾಗ ಜಾಸ್ತಿ. ರಸ ಹೀರೋ ಕೀಟ ಇದು? ಇದು ರಸ ಹೀರೋ ಕೀಟ ಸರ್. ಇದೇನಾಗುತ್ತೆ ಅಂದ್ರೆ ಎಲೆ ಕೆಳಭಾಗದಲ್ಲಿ ಇಟ್ಕೊಂಡು ಅಲ್ಲಿಂದ ಎಲ್ಲಾ ರಸನ ಇರೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಹೀರದ್ಮೇಲೆ ಏನಾಗುತ್ತೆ, ಈ ಎಲೆ ಹಳದಿ ಕಲರ್ ಆಗುತ್ತೆ, ಮತ್ತೆ ಅದು ಕುಂಠಿತ ಉಂಡುತ್ತೆ ಬೆಳೆ. ಅದ್ರ ಜೊತೆಗೆ ಏನಾಗುತ್ತೆ, ಅದು ಒಂದು ಸಕ್ಕರೆ ದ್ರಾವಣ ಸ್ರವಿಸುತ್ತೆ, ಅದು ಸ್ರವಿಸೋದ್ರಿಂದ ಏನಾಗುತ್ತೆ ಅದು ಮೇಲೆ ಫಂಗಸ್ ಅಂತ ಏನ್ ಹೇಳ್ತೀವಿ ಅದು ಬಂದು ಬೆಳ್ಕೊಳಕ್ ಸ್ಟಾರ್ಟ್ ಆಗುತ್ತೆ, ಕಪ್ಪುಗಾಗುತ್ತೆ ಎಲ್ಲ. ಇದರಿಂದ ಅಲ್ಲಿ ಇರುವೆಯನ್ನು ಕೂಡ ಓಡಾಡುತ್ತೆ, ಸಕ್ಕರೆ ಇರೋದ್ರಿಂದ ಅಲ್ಲಿ ಇರುವೆನು ಕೂಡ ನಾವು ಓಡಾಡೋದನ್ನ ನೋಡಬಹುದು. ಮತ್ತೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತೀವಲ್ಲ, ಅದೇ ಅದೇ ಈ ಶಿಲೀಂಧ್ರ ಏನ್ ಬಂದು ಮೇಲ್ ಕುತ್ಕೊಂಡಾಗ ಈ ಪತ್ರ ಹರಿತದ್ದು ಹಸಿರು ಕಲರ್ ಕಾಣದೇ ಇದ್ದಾಗ ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅದಕ್ಕೆ ಸರಿಯಾಗಿ ಆಗೋದಿಲ್ಲ, ಅವಾಗ ಅದರದ್ದು ಆಹಾರ ಕೂಡ ಮಾಡ್ಕೊಳಕ್ ಆಗಲ್ಲ, ಬೆಳೆ ಕುಂಠಿತವಾಗುತ್ತೆ. ಅಂದ್ರೆ ಇದು ಮುಖ್ಯವಾಗಿ ಹೇನಿನ ಒಂದು ಹಾವಳಿ ಬಗ್ಗೆ ಆಯ್ತು. ಈ ಹೇನುಗಳನ್ನ ಹೇಗೆ ನಾವು ನಿಯಂತ್ರಣ ಮಾಡಬಹುದು ಅಂತೀರಿ? ಈ ಹೇನುಗಳಿಗೆ ಏನ್ ಮಾಡ್ಬೇಕು ಅಂದ್ರೆ ಸರ್, ಈ ಥಯೋಮೆಥಾಕ್ಸಮ್ ಅಂತ ಹೇಳ್ಬಿಟ್ಟು ಒಂದು ಕೆಮಿಕಲ್ ಸಿಗುತ್ತೆ, ಅದು 2 gram/kg ಸೀಡ್ಗೆ ಅದನ್ನ ಹಾಕೊಂಡು ನೀವು ಸೀಡ್ ಟ್ರೀಟ್ಮೆಂಟ್ ಬೀಜೋಪಚಾರ ಮಾಡ್ಕೋಬೇಕು. ಇದು ಬಿಟ್ರೆ ಇಮಿಡಾಕ್ಲೋಪ್ರಿಡ್ ಅಂತಾನು ಸಿಗುತ್ತೆ, ಅದನ್ನ ಒಂದು 4 gram/kg ಸೀಡಿಗೆ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಒಂದು 60 ಡೇ ಆದ್ಮೇಲೆ ಇದು ಕಾಣಿಸ್ತು ಅಂದ್ರೆ ನಿಮಗೆ ಏನಿದು 45 ಇದಾದ್ಮೇಲೆ ಇದು 0.3 ml ಇಮಿಡಾಕ್ಲೋಪ್ರಿಡ್ ಮತ್ತೆ ಅದ್ರ ಜೊತೆಗೆ ಅಸಿಟಾಮಿಪ್ರಿಡ್ ಅಂತ ಹೇಳಿ ಸಿಗುತ್ತೆ 0.2 gram ಇವೆರಡನ್ನ ಸ್ಪ್ರೇ ಮಾಡ್ಬೇಕಾಗುತ್ತೆ ಸಿಂಪರಣೆ ಮಾಡ್ಬೇಕು ಅಂದ್ರೆ ಒಂದು ಅಂತರ್ವ್ಯಾಪಿ ಕೀಟನಾಶಕಗಳನ್ನೇ ಸಿಂಪರಣೆ ಮಾಡ್ಬೇಕಾಗುತ್ತೆ ಇಮಿಡಾಕ್ಲೋಪ್ರಿಡ್ ಅನ್ನು ತಗೋಬೇಕಾಗುತ್ತೆ ಸರ್ ಮತ್ತೆ ಅಸಿಟಾಮಿಪ್ರಿಡ್ ಇಮಿಡಾಕ್ಲೋಪ್ರಿಡ್ ಬಂದ್ರೆ 0.3 ml 1 liter ನೀರಿಗೆ ಇನ್ನೊಂದು ಅಸಿಟಾಮಿಪ್ರಿಡ್ ಬಂದ್ರೆ 0.2 ml 1 liter ನೀರಿಗೆ ಇದು ಮುಖ್ಯವಾಗಿ ಹೇನಿನ ಹೇನಿನ ನಿಯಂತ್ರಣ ಸರ್ ಇನ್ನೊಂದು ನಾವು ಹೆಚ್ಚಿಗೆ ಇತ್ತೀಚೆಗೆ ಕೇಳ್ತಾ ಇರೋದು ಅಂದ್ರೆ ಈ ಸೈನಿಕ ಹುಳು ಫಾಲ್ ಆರ್ಮಿ ವರ್ಮ್ ಅಂತ ಕರೀತಾರೆ ಇದು ಮೊದಲಿಂದಲೂ ಇದ್ರೂ ಕೂಡ ಇತ್ತೀಚೆಗೆ ಹೆಚ್ಚು ಕಂಡು ಬರ್ತಾ ಇದೆ ಕಾರಣ ಏನಿರ್ಬೋದು ಅಂತೀರಿ ಅದು ಏನಾಗಿದೆ ಅಂದ್ರೆ ಸರ್ 2018 ಅದು ನಮ್ಮ ಭಾರತಕ್ಕೆ ಬಂದಿದ್ದು ಅದಕ್ಕಿಂತ ಮುಂಚೆ ಅಮೆರಿಕದಲ್ಲಿತ್ತು ಅಲ್ಲೆಲ್ಲ ಇತ್ತು ಇಲ್ಲೇನಾಗ್ತಿದೆ ಅಂದ್ರೆ ಈ ವಾತಾವರಣನೂ ಕೂಡ ಅದಕ್ಕೆ ಒಳ್ಳೆ ಉಪಯೋಗವಾಗಿದೆ ಆದ್ರಿಂದ ಅದರಲ್ಲಿ ನಾವು ಜಾಸ್ತಿ ಈ ಆರ್ಮಿ ಅವ್ರನ್ನ ನೋಡ್ತಿದ್ವಿ ಇದು ಮೊದ್ಲೂ ಕೂಡ ಒಂದು ಬೆಳೆಗೆ ಬಂದಿದೆ ಅಂದ್ರೆ ಹಾನಿ ತುಂಬಾನೇ ದೊಡ್ಡ ಮಟ್ಟದಲ್ಲೇ ಆಗ್ತಿತ್ತು ಈಗ ನಮ್ಮ ಸುತ್ತಮುತ್ತ ಪರಿಸರನೂ ಅದಕ್ಕೆ ಪೂರಕವಾಗಿರೋದ್ರಿಂದ ಈಗ ಇನ್ನೂ ಜಾಸ್ತಿ ಆಗಿದೆ ಸರ್ ಅಂದ್ರೆ ಮೊದಲು ಜೋಳದಲ್ಲಿ ಇದು ಹೆಚ್ಚು ಕಂಡು ಬರ್ತಾ ಇತ್ತು ಈಗ ಮುಸ್ಕಿನ್ ಜೋಳದಲ್ಲೂ ಕಂಡು ಬರ್ತಾ ಇದೆ ಅಂತೀರಿ ಹೌದೌದು ಮುಸ್ಕಿನ್ ಜೋಳದಲ್ಲಿ ಆಮೇಲೆ ಇದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಇದಾವೆ ಬೇರೆ ಬೇರೆ ಪ್ರಭೇದಗಳಿದಾವ ಈ ನಾವು ಭತ್ತ ಆಗಿ ಬೇರೆದ್ರಲ್ಲೂ ಕೂಡ ಬರ್ತಿತ್ತು ಆದ್ರೆ ಈಗ ಮುಸ್ಕಿನ್ ಜೋಳದಕ್ಕೆ ಜಾಸ್ತಿ ಆಗ್ಬಿಟ್ಟಿದೆ ಸಾಧಾರಣವಾಗಿ ಯಾವ ಹಂತದಲ್ಲಿ ಬರುತ್ತೆ ಅಂತ ಈ ಸೈನಿಕ ಹುಳು ಈ ಸೈನಿಕ ಹುಳು ನಾವು ಅದೇ 1 45-30 ಈ ಕಡೆಗೆ ಅದು ಬರೋದಕ್ಕೆ ನಂತರ 30 ಅದು ನಾವು ನೋಡ್ತಾನೆ ಇರ್ತೀವಿ ಅದು ಸಣ್ಣದಾಗಿಂದನು ನಾವು ಅದು ಅದರಲ್ಲಿ ನಮಗೆ ಗೊತ್ತಿರೋಂಗೆ ಹಂತಗಳು ಬೇರೆ ಬೇರೆ ರೀತಿ ಇದೆ ಅಲ್ಲ ಅದು ಎಲ್ಲಾ ರೀತಿ ಹಂತಗಳು ಇದರಲ್ಲಿ ಏನಾಗುತ್ತೆ ಅಂದ್ರೆ ಸರ್ ಮೊದ್ಲು ಮೊಟ್ಟೆ ಇದೆ ಮೊಟ್ಟೆಯಿಂದ ಮರಿ ಹುಳು ಬರುತ್ತೆ ಮರಿ ಹುಳು ಆದ್ಮೇಲೆ ಅದು 5 ಇರುತ್ತೆ 5 ಅದು ಮೊದಲನೇ ಹಂತ 2 ಹಂತ 3 ಹಂತ ಮೊದಲನೇದು 2 ಸ್ವಲ್ಪ ಸ್ವಲ್ಪ ತಿನ್ನೋಕೆ ಅದೇ ಹೋಗ್ತಾ ಹೋಗ್ತಾ ಹುಳುನೇ 5 ಇರುತ್ತೆ ಅದು ಸಣ್ಣದ್ರಿಂದ ದೊಡ್ಡದಾಗೋದಕ್ಕೆ ಕೊನೆ ಕೊನೆದು ಹೋದಾಗ ಏನ್ ಮಾಡ್ಬಿಡುತ್ತೆ ನಮಗೆ ಗೊತ್ತಿದೆ ಅಲ್ಲ ಹಾನಿ ಹೆಂಗ್ ಮಾಡುತ್ತಂತ ಒಂದು ಕಡ್ಡಿ ಅಷ್ಟೇ ಬಿಟ್ಟು ಎಲ್ಲ ಎಲೆನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಒಂದು ಸ್ವಲ್ಪನೂ ಬಿಡೋದಿಲ್ಲ ಹಾಗೆ ಇದು ಹಾನಿ ಮಾಡುತ್ತೆ ಸರ್ ಅಂದ್ರೆ ಎಲ್ಲಾ ಹಂತಗಳು ಹಾನಿ ಮಾಡ್ತವೆ ಇದ್ರದ್ದು ಮರಿ ಹುಳುಗಳು ಸರ್ ಮರಿ ಹುಳುಗಳು ಏನಾಗುತ್ತೆ ಅಂದ್ರೆ ಈ ಕೊನೆ ಹಂತವು ಜಾಸ್ತಿ ಮಾಡ್ತಾವ ನಮಗೆ ಮೊದಲನೇ ಹಂತದನ್ನು ಕೂಡ ಮಾಡುತ್ತೆ ಅದೇನಂದ್ರೆ ಎಲೆ ಮೇಲೆ ಇರೋದ್ರಿಂದ ಅಲ್ಲಿ ಮೊಟ್ಟೆ ಹಾಕೊಂಡಿದ್ದ ಅಲ್ಲಿ ಬಂದಿದ್ದು ಹೊರಗಡೆಗೆ ಅದು ಒಂದು 30 ದಿನದಿಂದ 30 ದಿವಸ ತನಕ ಇರುತ್ತೆ ಮತ್ತೆ ನಮಗೆ ಕೋಶ ಬಂದ್ಬಿಟ್ಟು ಮಣ್ಣಿನೊಳಗೆ ಹೋಗುತ್ತೆ 8-10 ತಗೊಳತ್ತ ಅದು ಇದು ಇನ್ನೊಂದೇನಂದ್ರೆ ನಿಮಗೆ ಬೆಳಗ್ಗೆ ಹೊತ್ತು ತಿನ್ನಲ್ಲ ಇದು ರಾತ್ರಿ ಹೊತ್ತು ಬಂದು ತಿನ್ನುತ್ತೆ ನಿಮ್ದು ಸುಳಿ ಒಳಗೆ ಹೋಗಿ ಸೇರ್ಕೊಬಿಡುತ್ತೆ ಹುಳಗಳು ನೀವು ನೋಡಿ ಬೆಳಗ್ಗೆ ಹೋಗಿ ಹೊಲದಲ್ಲಿ ಕಾಣೋದಿಲ್ಲ ಮಣ್ಣಲ್ಲೂ ಏನಾದ್ರೂ ಇರುತ್ತೆ ಮಣ್ಣಲ್ಲೂ ಸೇರ್ಕೊಳ್ತಾವ ಸರ್ ಈಗ ಬೆಳೆ ಇತ್ತಂದಾಗ ಅದು ಅದ್ರೊಳಗೆ ಮಣ್ಣೊಳಗೂ ಸೇರ್ಕೊಳ್ತಾವ ಇದ್ರಲ್ಲಿ ಸುಳಿ ಇರೋದ್ರಿಂದ ಸುಳಿ ಹೋಗಿ ಸೇರ್ಕೊಳ್ಳೋ ಅಂದ್ರೆ ಈ ಮರಿ ಹುಳುಗಳು ಮರಿ ಹುಳುಗಳು ಅವೇನೆ ನಮಗೆ ಇದ್ರಲ್ಲಿ ಹಾನಿಕಾರಕ ಅವು ಇದ್ದಷ್ಟು ಹಾನಿ ಜಾಸ್ತಿ ಆಗ್ತಾವ ಬೆಳಗ್ಗೆ ಹೊತ್ತು ಚಟುವಟಿಕೆಯಿಂದ ಕೂಡಿರಲ್ಲ ಬೆಳಗ್ಗೆ ಹೊತ್ತು ನಾವು ಕಾಣಿಸೋದೇ ಇಲ್ಲ ಅದು ನೋಡಿದ್ರೆ ಒಟ್ಟಾರೆ ಜೀವನ ಚಕ್ರ ಎಷ್ಟು ದಿನ ಜೀವನ ಚಕ್ರ ಏನಂದ್ರೆ ಸರ್ ಇದು ಒಂದು 10 ತಗೊಳುತ್ತೆ ಮೊಟ್ಟೆ ಹಾಕಿದ್ಮೇಲೆ ಆಮೇಲೆ ಒಂದು 30 ಮರಿ ಹುಳು ಆ 5 ಹಂತಗಳು ಮುಗಿಯುತ್ತೆ ಅದರಲ್ಲಿ ಆಮೇಲೆ ಮತ್ತೆ ಒಂದ್ 10 ಕೋಶಾವಸ್ಥೆಗೆ ಹೋಗುತ್ತೆ ಮಣ್ಣಲ್ಲಿ ಹೋಗುತ್ತೆ ಮಣ್ಣಲ್ಲೂ ಹೋಗುತ್ತೆ ಇದ್ರಲ್ಲೂ ಕೋಶಾವಸ್ಥೆ ಮಣ್ಣಲ್ಲಿ ಹೋಗುತ್ತೆ ನಿಮ್ದು ಹುಳ ಏನಿದೆ ಅದು ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಅಷ್ಟೇ ರಾತ್ರಿ ಬೆಳಗ್ಗೆ ಹೊತ್ತು ಇದು ನಮಗೆ ಒಂದು 100-150 ಮೊಟ್ಟೆಗಳನ್ನ ಇಡುತ್ತೆ ಎಲೆ ಕೆಳಭಾಗದಲ್ಲಿ ಇಟ್ಟಿರುತ್ತೆ ಇದು ನಮಗೆ 1,500-2,000 ಒಂದು ಪತಂಗ ಅಷ್ಟು ಇಡುತ್ತೆ ಅಷ್ಟು ಇಡೋದ್ರಿಂದ ನಮಗೆ ಜಾಸ್ತಿ ಹಾನಿ ಗುಂಪು ಗುಂಪಾಗಿರುತ್ತೆ ನೀವು ನೋಡ್ಬೋದು ಆ ಮೊಟ್ಟೆಯಿಂದ ಮರಿ ಹುಳುಗಳೆಲ್ಲ ಕೆಳಗಡೆ ಇಳೆ ಭಾಗ ತಿರುಗಿಸಿ ನೋಡಿದ್ರೆ 50-100 ಹಂಗೆ ಇರ್ತಾವ ನೀವು ಅದನ್ನ ನಿಯಂತ್ರಣ ಮಾಡ್ಬೇಕಂದ್ರೆ ಅದನ್ನು ಕೂಡ ತೆಗೆದು ಬಿಸಾಕ್ಬೋದು ಇದ್ ಮಾಡುತ್ತೆ ಹಾನಿ ಹೆಂಗ್ ಮಾಡುತ್ತೆ ಅಂತ ಹೇಗೆ ಹಾನಿ ಮಾಡುತ್ತೆ ಅಂತ ಇದು ಹೆಂಗೆ ಅಂದ್ರೆ ಸರ್ ಅದೇ ಮೊಟ್ಟೆ ಎಲೆ ಭಾಗ ಕೆಳಭಾಗದಲ್ಲಿ ಇದ್ದಾಗ ಅಲ್ಲಿಂದ ಅದು ಮೇಲೆ ಬರುತ್ತೆ ಮರಿ ಆದ್ಮೇಲೆ ಅದೇ ಒಂದೇ ಅಲ್ಲಿ ಕೊನೆಯ ಭಾಗದಿಂದ ತಿನ್ಕೊಳ್ತಾ ಬರುತ್ತೆ ಎಲೆನ ಫಸ್ಟ್ ರಂಧ್ರಗಳು ಫಸ್ಟ್ ಎಲೆನೆಲ್ಲ ಕೆರೆಯುತ್ತೆ ಆಗ ನಮ್ಗೆ ಪಾರದರ್ಶಕ ಒಂಥರ ಕಿಂಡಿಗಳ ತರ ರಂಧ್ರಗಳ ತರ ಕಾಣುತ್ತೆ ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ ದೊಡ್ಡದ್ ಮಾಡ್ಕೊಳ್ತಾ ಹೋಗುತ್ತೆ ಫುಲ್ ಉದ್ದಕ್ಕೆ ಹರಿದಿರೋ ತರ ಎಲೆಗಳು ಕಾಣಿಸ್ತಾವ ಆಮೇಲೆ ಏನ್ ಮಾಡುತ್ತೆ ಸುಳಿ ಹೋಗುತ್ತೆ ಸುಳಿಗೆ ಹೋಗಿ ಅಲ್ಲಿ ಎಲ್ಲ ತಿನ್ನೋದಿಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅಲ್ಲಿಂದ ಅದು ಇಕ್ಕೆಗಳನ್ನು ಕೂಡ ಹಾಕಿರುತ್ತೆ. ಇಕ್ಕೆ ಹೆಂಗಿರುತ್ತೆ ಅಂದ್ರೆ ಅದ್ರದ್ದು ತೌಡು ಇರುತ್ತಲ್ಲ, ಅಕ್ಕಿ ತೌಡು ಆ ತರ ಇರುತ್ತಲ್ಲ, ಅದು ಏನೋ ಎಸ್ತಂಗೆ ಕಾಣುತ್ತೆ ನಮಗೆ, ಇಡೀ ಗಿಡದಲ್ಲಿ ಅದು ಕಾಣುತ್ತೆ. ಇದರಿಂದ ನಾವು ಈ ಫಾಲ್ ಆರ್ಮಿ ವರ್ಮ ಏನಿದೆ ಅದು ಬಂದಿದೆ ಅಂತ ಹೇಳಿ ತಿಳ್ಕೊಬೇಕು. ಫಾಲ್ ಆರ್ಮಿ ವರ್ಮ ಅಥವಾ ಸೈನಿಕ ಹುಳುವಿನ ನಿಯಂತ್ರಣಕ್ಕೆ ಏನ್ ಕ್ರಮ ಅನುಸರಿಸಬೇಕಾಗುತ್ತೆ? ಇದಕ್ಕೆ ನಿಯಂತ್ರಣ ಕ್ರಮ ಅಂದ್ರೆ ಸರ್, ಅದು ಬೇರೆ ಬೇರೆ ರೀತಿಯಲ್ಲಿದಾವ. ಬೇಸಾಯ ಕ್ರಮಗಳೇನೆ ಮೊದಲನೇದಾಗಿ, ಅದಾದ್ಮೇಲೆ ಒಂದು ಯಾಂತ್ರಿಕ ನಿಯಂತ್ರಣ ಅಂತ ಹೇಳಿ, ಆಮೇಲೆ ಜೈವಿಕ, ಆಮೇಲೆ ರಾಸಾಯನಿಕ. ಈ ತರ ನಾಲ್ಕು ವಿಧದಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ನಮಗೆ ಗೊತ್ತಿರೋಂಗೆ ಇದು ಮಣ್ಣಲ್ಲಿ ಹೋಗಿ ಕೋಶಾವಸ್ಥೆ ಹೋಗೋದ್ರಿಂದ ಮಾಗಿ ಉಳುಮೆ ಮಾಡ್ಲೇಬೇಕು. ಬೇಸಿಗೆ ಟೈಮಲ್ಲಿ ಏಪ್ರಿಲ್ ಮೇ ಈ ಮಂತ್ ಅಲ್ಲಿ ಮಾಡಿದ್ರೆ ಮಾಗಿ ಉಳಿಮೆ ಅದೇನಿದ್ರು ಮೇಲೆ ಬರುತ್ತೆ, ಅಕ್ಕಿಗಳು ಬಂದು ತಿನ್ಕೊಂಡು ಹೋಗೋದು ಅಥವಾ ಸೂರ್ಯಂಗೇನಿದೆ ಅದಕ್ಕೆ ಇದಾಗುತ್ತೆ. ಅದು ಆ ತರ ಒಂದು ಮಾಡ್ಬೋದು. ಅದ್ಬಿಟ್ಟು ಮತ್ತೆ ನಿಮಗೆ ಯಾವಾಗ ಬಿತ್ತನೆ ಮಾಡ್ಬೇಕು ಅಂತ ಹೇಳಿರುತ್ತೆ ಅಂದ್ರೆ ಆ ಟೈಮಲ್ಲೇ ಮಾಡಿರ್ಬೇಕು. ಆ ಕಡೆ ಈ ಕಡೆ ಮಾಡಿದ್ರೆ ಅದೇನಾಗುತ್ತೆ, ಅದಕ್ಕೆ ಈಗ ನಾವು ಜೂನ್ ಅಲ್ಲಿ ಮಾಡಿದ್ವಿ, ಇನ್ನೊಬ್ರು ಜುಲೈ ಅಲ್ಲಿ ಮಾಡಿದ್ರು, ಆಗಸ್ಟ್ ಹಿಂಗ್ ಹೋಗ್ತಿದ್ರೆ ಅದು ಇಲ್ಲಿ ತಿಂದು ಮತ್ತೆ ಅಲ್ಲಿ ಹೋಗುದು, ಅದಕ್ಕೆ ಬೆಳೆ ಸಿಗ್ತಾನೆ ಇರುತ್ತೆ, ಅದು ಬೆಳ್ಕೊಂಡಿದ್ದೆ. ಸಾಧಾರಣವಾಗಿ ನಾವು ಮುಂಗಾರಿನಲ್ಲಿ ಹೆಚ್ಚು ಬೆಳಿತೀವಿ ಮಳೆಯಾಶ್ರಯದಲ್ಲಿ, ಆದ್ರೆ ಈ ಮುಸ್ಕಿನ್ ಜೋಳದ ಬೆಳೆಯನ್ನ ಮುಂಗಾರು ಹಿಂಗಾರು ಮತ್ತೆ ಬೇಸಿಗೆ ಮೂರು ಕಾಲದಲ್ಲೂ ಬೆಳಿತೀವಿ. ಯಾವ ಕಾಲದಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ? ಮುಂಗಾರಲ್ಲೇ ಜಾಸ್ತಿ, ಯಾಕಂದ್ರೆ ತೇವಾಂಶ ಇರುತ್ತೆ, ಅದಕ್ಕೆ ಪೂರಕವಾದಂತ ಕ್ಲೈಮ್ಯಾಟಿಕ್ ಕಂಡೀಷನ್ ಕೂಡ ಅದಕ್ಕೆ ಸಿಕ್ಕಿರುತ್ತೆ. ಸಾಧಾರಣವಾಗಿ ಮೇ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಮುಗಿಸ್ಬೇಕು ಅಂತಾರೆ. ಮೇ ಲಾಸ್ಟ್ ಇಂದ ಜೂನ್ 15ರೊಳಗೆ ಮುಗಿಸ್ತಾರೆ, ಜೂನ್ ಕೊನೆಗೆ ಹೋಗ್ಬಹುದು. ಅಷ್ಟು ಒಂದು ಹೌದು, ಇದನ್ನ ನಾವು ಬಿತ್ತನೆ ಮಾಡಿ ಮುಗಿಸ್ಬೇಕು ತಡ ಆದಷ್ಟು. ಇದು ತಡ ಆದಷ್ಟು ಇದೊಂದು ಬರುತ್ತೆ. ಅದ್ರ ಜೊತೆಗೆ ನೀವು ಗೋವಿನ ಜೋಳದೊಳಗೆ ಅಂತರ ಬೆಳೆನು ಕೂಡ ಹಾಕೋಬೇಕಾಗುತ್ತೆ. ತೊಗರಿ ಹಾಕ್ಬೋದು, ಉದ್ದ ಹಾಕ್ಬೋದು ಅಥವಾ ಹೆಸರು, ಇವು ಮೂರನ್ನು ಹಾಕೋಬೇಕು. ಗೋವಿನ ಜೋಳ ಅಂದ್ರೆ ಮುಸ್ಕಿನ ಜೋಳ ಅಂದ್ರೆ ಗೋವಿನ ಜೋಳ ಅಂತ, ಗೋವಿನ ಜೋಳ ಅಂದ್ರೆ ಮುಸ್ಕಿನ ಜೋಳನೇ, ಯಾಕಂದ್ರೆ ಅದು ಗೋವಿಗೆ ಏನಾರು ಉಪಯೋಗ ಮಾಡಿದ್ರೆ ಅದನ್ನ ಗೋವಿನ ಜೋಳ ಅಂತಾರ. ಕಾಳಿಗಳಿಗೆ ಯೂಸ್ ಮಾಡಿದಾಗ ನಾವು ಮುಸ್ಕಿನ ಜೋಳ. ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಮುಸ್ಕಿನ ಜೋಳವನ್ನ ಗೋವಿನ ಜೋಳ ಜೋಳ ಅಂತಾರೆ, ಇಲ್ಲಿ ಮುಸ್ಕಿನ ಜೋಳ, ಮುಸ್ಕಿನ ಜೋಳ ಅಂತ ಹೇಳಿ ಕರಿತೀವಿ. ತೆನೆ ಇದೆಯಲ್ಲ ಅದ್ರದ್ದು ಕವರಿಂಗ್ ಏನಿದೆ ಅದು ಗಟ್ಟಿ ಆಗಿರ್ಬೇಕು. ಅದು ಸಡಿಲ ಆಗಿದ್ರೆ ಅಂಥದನ್ನ ತಗೊಳ್ಬಾರ್ದು, ಗಟ್ಟಿ ಆಗಿರೋಂಥದ್ನ ತಗೊಂಡು ಇದನ್ನ ನಾವು ಬಿತ್ತನೆ ಮಾಡ್ಕೋಬೇಕು. ಅದ್ ಬಿಟ್ರೆ ನೆಕ್ಸ್ಟ್ ಯಾಂತ್ರಿಕ ಅಂತ ಬರುತ್ತೆ. ಯಾಂತ್ರಿಕ ನಿಯಂತ್ರಣ ಅಂದ್ರೆ ನಾವು ಮಾಡ್ಕೊಳ್ಳೋಂಥದ್ದು, ಈಗ ಮೊಟ್ಟೆ ಹೇಳದ್ನಲ್ಲ ಅದು ಕೆಳಗಡೆ ಇರುತ್ತೆ, ಅದು ಗುಂಪು ಗುಂಪಾಗಿರೋದ್ರಿಂದ ಮರಿನೂ ಇರೋದ್ರಿಂದ ನೀವು ಅಂತ ಎಲೆಗಳನ್ನ ಕಿತ್ತು ನಾಶ ಮಾಡ್ಬೋದು. ಇದರಿಂದ ಮೊಟ್ಟೆನೂ ನಾಶ ಆಗುತ್ತೆ, ಮರಿಗಳು ನಾಶವಾಗುತ್ತೆ, ಮತ್ತೆ ಅವ್ರ ಜೊತೆಗೆ ಈ ಮೋಹಕ ಬಲೆಗಳು ಆಕರ್ಷಕ ಬಲೆಗಳು ಏನಿದಾವ ಅವ ಒಂದು 10 ನಿಮ್ಮ ಒಂದು ಎಕರೆ ಹೊಲದಲ್ಲಿ ಹಾಕಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಅಲ್ಲಿ ಬಂದು ಗಂಡು ಹುಳುಗಳೆಲ್ಲ ಆಕರ್ಷಣೆ ಆಗುತ್ತೆ. ಆ ಹೆಣ್ಣು ಹುಳುಗಳಿಗೆ ಪಾಲಿನೇಷನ್ ಪತಂಗ ಇರುತ್ತೆ ಸರ್, ಆ ಹೆಣ್ಣು ಹುಳುಗಳ ರಿಪ್ರೊಡಕ್ಷನ್ ಏನೋ ಆಗಕ್ಕಾಗಲ್ಲ, ಪಾಪ್ಯುಲೇಷನ್ ಕಡಿಮೆ. ಗಂಡು ಮತ್ತು ಹೆಣ್ಣು ಪತಂಗಗಳು ಸಂಯೋಗ ಹೊಂದಲ್ಲ, ಇದರಿಂದ ಮೊಟ್ಟೆ ಇಡೋದು ಕಡಿಮೆ ಆಗುತ್ತೆ. ಹೌದೌದು, ಅಂದ್ರೆ ಮೋಹಕ ಬಲೆಗಳನ್ನ ಇಡಬೇಕಾಗುತ್ತೆ. ಹೌದು ಸರ್, ಅದು ಅವೇನಾಗ್ತವೆ ಅಂದ್ರೆ ಅದಕ್ಕೆ ಕನ್ಫ್ಯೂಸ್ ಆಗ್ಬಿಡತ್ತೆ. ಆ ಮೋಹಕ ಬಲೆ ನಮಗೆ ಗೊತ್ತಿರಂಗೆ ಹೆಣ್ಣದು ಫೆರಮೋನ್ ಇಟ್ಟಿರ್ತಾರಲ್ಲ, ಅದೇನಾಗುತ್ತೆ ಇದು ಗಂಡು ಬಂದು ಇಲ್ಲಿದೆ ಅಂತ ಹೇಳಿ ಆ ಕಡೆಗೆ ಬರ್ತಾವ, ಆದ್ರೆ ಅವು ನಿಜವಾದ ಹುಳಗಳು ಬೇರೆ ಕಡೆ ಇರ್ತಾವ, ಹಂಗಾಗಿ ಅವು ಸಾಯ್ತಾವ. ಸರಿ, ಅದೊಂದು ಕ್ರಮ. ಅಂದ್ರೆ ಎಷ್ಟು ಅಳವಡಿಸಬೇಕಾಗತ್ತೆ? 10 ಒಂದು ಎಕರೆಗೆ. ಅಂದ್ರೆ ಬೆಳಿಗ್ಗೆ ಹೊತ್ತು ಬೀಳ್ತಾವ ಅಥವಾ ರಾತ್ರಿ ಹೊತ್ತೆ? ಪತಂಗ ಏನ್ ಆತರ ಬೆಳಿಗ್ಗೆ ರಾತ್ರಿ ಆತರ ಏನಿಲ್ಲ ಸರ್, ಬರ್ತಾವ ಯಾವಾಗ ಅವು ಹಾರಾಡ್ತಿರ್ತಾವೋ ಅವಾಗ ಬರ್ತಾವ. ಅದೇ ಹುಳ ಆದ್ರೆ ರಾತ್ರಿ ಬಹಳ ಇರುತ್ತೆ. ಸೊ ಇದು ಒಂದು ಕ್ರಮ ಅನುಸರಿಸಬಹುದು. ಇನ್ನೇನು ಕ್ರಮ ಇದೆ? ಇನ್ನು ಜೈವಿಕ ನಿಯಂತ್ರಣ ಅಂತ ಬರುತ್ತೆ. ಇಲ್ಲಿ ಗೊತ್ತಿರೋಂಗೆ ನಮಗೆ ಕೊಡಗಲ್ಲಿ ನಾವು ಜೈವಿಕ ಆಗಿನೇ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು. ಪರತಂತ್ರ ಪರಜೀವಿಗಳನ್ನ, ಹೂವಿನ ಗಿಡಗಳು ಅಥವಾ ಬೇರೆ ಗಿಡಗಳನ್ನ ನೀವು ನಿಮ್ಮ ಮುಸ್ಕಿನ ಜೋಳದ ಗದ್ದೆಗಳೆಲ್ಲ ಹಾಕೊಂಡ್ರೆ ಹೊಲಗಳಲ್ಲಿ ಇವೇನಾಗ್ತಾವ ಪರಭಕ್ಷಕ ಜೀವಿಗಳು ಅವನ್ನ ಜಾಸ್ತಿ ಬೆಳೆಯೋದಿಕ್ಕೆ ಅಲ್ಲೇನೆ ಮಲ್ಟಿಪ್ಲಿಕೇಶನ್ ಏನಾಗ್ಬೇಕು ಅದನ್ನ ಮಾಡುತ್ತೆ. ಅದು ಬಿಟ್ರೆ ಈ ಮೋಹಕ ಬೆಲೆಗೆ ಬಿದ್ದಿರ್ತಾವಲ್ಲ ಆ ಕೀಟಗಳನ್ನ ನೋಡ್ಕೋಬೇಕು ಎಷ್ಟು ಸಂಖ್ಯೆ ಇದಾವ ಏನು ಅಂತ ಹೇಳಿ. ಅದ್ ಜಾಸ್ತಿ ಇದೆ ಅಂತ ಗೊತ್ತಾದ ತಕ್ಷಣ ನಾವು 3 ಆದ್ಮೇಲೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಮೊಟ್ಟೆ ಪರತಂತ್ರ ಜೀವಿ ಅಂತ ಹೇಳಿ ಟಿಲೋನಮಸ್ ರಿಮಸ್ ಅಂತ ಒಂದ್ ಸಿಗುತ್ತೆ. ಇದನ್ನ ನೀವು ಬೆಂಗಳೂರಲ್ಲಿ NBIR ಇದೆ, ಅಲ್ಲಿ ಇನ್ಸೆಕ್ಟ್ ಬ್ಯೂರೋ ಅದು, ಅಲ್ಲಿ ಮಲ್ಟಿಪ್ಲೈ ಎಲ್ಲ ಮಾಡ್ತಿರ್ತಾರೆ ಅಂತ ಕಡೆಯಿಂದ ತಗೋಬರ್ಬೋದು. ಕೃಷಿ ಪ್ರಮುಖ ಕೀಟಗಳ ರಾಷ್ಟ್ರೀಯ ಬ್ಯೂರೋ ಅಲ್ಲಿ ಸಿಗುತ್ತೆ. ಅಲ್ಲಿ ನಿಮಗೆ ಪರತಂತ್ರ ಪರಭಕ್ಷಕ ಏನಾದ್ರು ಕೀಟಗಳದ್ದು ಸಂಬಂಧ ಬೇಕಂದ್ರೆ ಮಾಹಿತಿ. ಯಾವ ಪರತಂತ್ರ ಜೀವಿ ಅದು? ಟಿಲೋನಮಸ್ ರಿಮಸ್ ಅಂತ ಹೇಳಿ. 50,000 ಪ್ರತಿ ಎಕರೆಗೆ ಪ್ರತಿ ವಾರ ಅಂತರದಲ್ಲಿ ಪ್ರಭಾವದಿಯಲ್ಲಿ ಬಿಡುಗಡೆ ಮಾಡಬೇಕಾಗುತ್ತದೆ. ಈ ಮೊಟ್ಟೆ ಏನಿದೆ ಅದಕ್ಕೇನೆ ಇದು ಪರತಂತ್ರ ಜೀವಿ. ಅಲ್ಲಿ ಹೋಗಿ ಇದ್ರ ಮೊಟ್ಟೆ ಇಟ್ಬಿಡತ್ತೆ, ಇದ್ರ ಮೊಟ್ಟೆ ಇಟ್ಟಾಗ ಆ ಮೊಟ್ಟೆ ಬರೋದಿಕ್ಕೆ ಆಗೋದಿಲ್ಲ. ಇದೊಂದು ಮಾಡ್ಬೋದು. ಇದು ಬಿಟ್ರೆ ಮತ್ತೆ ಈಗ ನಾವು ಶಿಲೀಂಧ್ರ ನೋಡಿದೀವಲ್ಲ, ಶಿಲೀಂಧ್ರ ಮೆಟರೈಸಮ್ ರಿಲೇ ಅಂತ ಹೇಳಿ ಒಂದ್ ಸಿಗುತ್ತೆ. ಮೆಟರೈಸಮ್ ರಿಲೇನ ನೀವು 2 ಗ್ರಾಂ 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಬೇಕು. ಅದ್ ಬಿಟ್ರೆ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಅಂತ ಹೇಳಿ, ಅದು 1 ಗ್ರಾಂ 1 ಲೀಟರ್ ನೀರಿಗೆ ಹಾಕೊಂಡು 15-25 ದಿನದ ಬೆಳೆಗಳಲ್ಲಿ ಅದು ಸುಳಿಗೆ ನಾವು ಇದನ್ನ ಬಿಡುವಂತೆ ಸಿಂಪರಣೆ ಮಾಡ್ಬೇಕಾಗತ್ತೆ. ಇದರಿಂದ ಮೆಟರೈಸಮ್ 1 ಮತ್ತೆ ಬ್ಯಾಸಿಲಸ್ ಅಂತ ಹೇಳಿ 10 ದಿನ ಬಿಟ್ಕೊಂಡು ನೀವು ಬಿಡಬೇಕು. ಅದು ನಾವು ಸುಳಿ ಒಳಗೇನೆ ಹಾಕ್ಬೇಕು, ಸಿಂಪರಣೆ ಮಾಡಬೇಕು. ಸುಳಿ ಒಳಗೆ ಸಿಂಪರಣೆ ಮಾಡಿ ಇದು ಒಂದು ನಮಗೆ ಎಫೆಕ್ಟಿವ್ ನಿಯಂತ್ರಣ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಇವೆರಡನ್ನ ನೀವು ಉಪಯೋಗಿಸಬಹುದು. ಇದು ಕೂಡ ನಮಗೆ ಗೊತ್ತಿರಂಗೆ ಎಲ್ಲ ಕಡೆ ಸಿಗ್ತಾವ, ಮೆಟ್ರೈಸಮ್ ರಿಲೇ ಪೆಸಿಲಸ್ ಥುರಿಂಜಿಯನ್ಸಿಸ್ ಅಂತ ಹೇಳಿ ಇಲ್ಲೆಲ್ಲಿ ಇಲ್ಲಾಂದ್ರೆ ಕೆವಿಕೆ ಗುಣಿಕೊಪ್ಪ ಅಥವಾ ಚಟ್ಟಳಿ ಇಲ್ಲೆಲ್ಲ ಸಿಗ್ಬಹುದು ಅನ್ಸುತ್ತೆ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಇದಿಷ್ಟು ಜೈವಿಕ ಆಯ್ತು. ರಾಸಾಯನಿಕ ಅಲ್ಲದೆ 5% NSK ಅಂತ ಹೇಳಿ ಬೇವಿನ ಬೀಜ ಕಷಾಯ ಇದನ್ನ ಕೂಡ ನಾವು ಹಾಕ್ಬೋದು. ಅದನ್ನ ಪ್ರತಿ 1 ಲೀಟರ್ಗೆ 5 ml ಅಜಾಡಿಕ್ಟಿನ್, ಇದನ್ನು ಕೂಡ ನಾವ್ ಯಾವಾಗ ಅಂದ್ರೆ ಇದು 5% ಹಾನಿ ಆಗಿದೆ ಅಂತ ಗೊತ್ತಾದಾಗ ಈ ಬೇವಿನದು ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ ಇರ್ಬೋದು ಅಥವಾ ಅಜಾಡಿಕ್ಟಿನ್ ಅಂತ ಹೇಳಿ ಇವನ್ನ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಮತ್ತೆ 10-20% ಸ್ವಲ್ಪ ಜಾಸ್ತಿ ಆದಾಗ ಕಾಂಡ ಕೊರೆಯುವ ಹುಳುಗೆ ಯಾವ್ದು ಹೇಳಿದೆ ನಾನು ಕೆಮಿಕಲ್, ಅದೇ ರಾಸಾಯನಿಕ ಗಿಡಗಳನ್ನ ಇದಕ್ಕೆ ಉಪಯೋಗ ಮಾಡಿ, ಎಮಾಮೆಕ್ಟಿನ್ ಬೆನ್ಸೈಟ್ 1, ಮತ್ತೆ ಕ್ಲೋರಾಂಟ್ರಿಫೋಲ್ 1, ಸ್ಪೈನೋಸೈಡ್ 1, ಸ್ಪೈನಕ್ಟ್ರೋಟಾಮ್ 1. ನಿಮ್ದು ಎಮಾಮೆಕ್ಟಿನ್ ಬೆನ್ಸೈಟ್, ಕ್ಲೋರಾಂಟ್ರಿಫೋಲು ಮತ್ತೆ ಸ್ಪೈನೋಸೈಡ್ ಇದು 0.2 ml 1 ಲೀಟರ್ ನೀರಿಗೆ ಹಾಕೊಂಡು ಇದು ಮಾಡಬೇಕು. ಅದೇ ಎಮಾಮೆಕ್ಟಿನ್ ಬೆನ್ಸೈಟ್ ಅಂತಂದ್ರೆ 0.2 ಗ್ರಾಂ 1 ಲೀಟರ್ ನೀರಿಗೆ ಹಾಕೊಂಡು ಅದು ನಾವ್ ಹೇಳ್ದಂಗೆ ಇದ್ರಲ್ಲಿ ಇರುತ್ತೆ, ಶಾವ್ಗೆ ತರ ಇರುತ್ತೆ ಸರ್. ಅದು ಇನ್ನೊಂದು ಸ್ಪೈನಕ್ಟ್ರಮ್ ಏನಿದೆ ಅದು 0.5 ml 1 ಲೀಟರ್ ನೀರಿಗೆ ಹಾಕೊಂಡು ನೀವು ಸ್ಪ್ರೇ ಮಾಡಬಹುದು ಸರ್. ಅಂದ್ರೆ ನಾವು ಅದ್ರೆ ನಾವು ಏನೇ ಸಿಂಪರಣೆ ಮಾಡಿದ್ರು ನಾವು ಸುಳಿಗೆ ಜಾಸ್ತಿ ಮಾಡಿನೇ ಹಾಕ್ಬೇಕಾಗುತ್ತೆ, ಯಾಕಂದ್ರೆ ಅಲ್ಲಿ ಸುಳಿ ಒಳಗೆ ಅದು ಹೋಗಿ ಕೂರೋದ್ರಿಂದ ಸುಳಿ ಒಳಗೇನೆ ನಾವು ಸಿಂಪರಣೆ ಮಾಡ್ಬೇಕು. ಅಂದ್ರೆ ಮತ್ತೆ ವಿಷದ ತಿಂಡಿನು ಕೂಡ ಇಡಬಹುದು ಅಂತ. ಇನ್ನೊಂದು ಅದೊಂದಿದೆ ವಿಷದ ತಿಂಡಿ ಒಂದು ಮಾಡೋದಿದೆ. ಅದು ಏನಂದ್ರೆ ಈ ಮೊನೋಕ್ರೋಟೋಪಸ್ ಅದೊಂದು 250 ml ತಗೊಂಡು ಮತ್ತೆ ಬೆಲ್ಲ 1-5 kg ತಗೊಂಡು ಅಕ್ಕಿ ತೌಡು ಅಥವಾ ಗೋಧಿ ತೌಡು ಇದನ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು 1-2 ದಿನ. ಅದು ಚೆನ್ನಾಗಿ ಕೊಳತ್ ಮೇಲೆ ನೀವು ಹೊಲಗಳಲ್ಲಿ 1-20 kg ಅಷ್ಟು 1 ಎಕರೆಗೆ ಅಲ್ಲಲ್ಲಿ ಅಲ್ಲಲ್ಲಿ ಇಟ್ಕೊಂಡು ಹೋದ್ರೆ ಅದು ಪಾಷಾಣ ಮಾಡಿ ತಿನ್ನುತ್ತೆ. ಸಂಜೆ ಹೊತ್ತಿಡಬೇಕು. ಹೌದು, 5 ಗಂಟೆ ಆಮೇಲೆ ಇಟ್ಟರೆ ಅದು ಅಲ್ಲಿ ಏನೋ ಇದೆ ತಿನ್ನಕ್ಕೆ ಅಂತ ಹೇಳಿ ಬಂದು ಅದನ್ನ ತಿಂದಾಗ ಅಲ್ಲಿ ಮೊನೋಕ್ರೋಟೋಪಸ್ ಕೆಮಿಕಲ್ ಇರೋದ್ರಿಂದ ಅದು ಸಾಯ್ ಸರ್. ಸೈನಿಕ ಹುಳುಕು ನಿಯಂತ್ರಣಕ್ಕೆ ನಾವು ಸಮಗ್ರ ಕ್ರಮಗಳನ್ನು ಅನುಸರಿಸಬೇಕು. ಹೌದು ಹೌದು ಸರ್. ಮುಖ್ಯವಾಗಿ ಮೋಹಕ ಬಲೆಗಳನ್ನು ಅಳವಡಿಸೋದು ಒಂದು, ಪತಂಗಗಳನ್ನು ಆಕರ್ಷಿಸಿ ಸಾಯಿಸೋದು. ಇನ್ನೊಂದು ಏನು ಅಂತಂದ್ರೆ ಈ ಮರಿ ಹುಳುಗಳಿಗೆ ನಾವು ಈ ಬೇವಿನ ಬೀಜದ ಕಷಾಯವನ್ನ ಸಿಂಪರಣೆ ಮಾಡೋದು ಒಂದು, ಮತ್ತೆ ಪರತಂತ್ರ ಜೀವಿಗಳನ್ನು ಮತ್ತೆ ಭಕ್ಷಕ ಜೀವಿಗಳು. ಹೌದು, ಪರಭಕ್ಷಕ ಪರತಂತ್ರ ಜೀವಿಗಳು ಶ್ರೀಮಸ್ ಅಂತ ಹೇಳಿ ಅದು 50,000 ಒಂದು ಎಕರೆಗೆ. ಆಮೇಲೆ ಮೆಟ್ರೈಸಮ್ ರಿಲೇ ಮತ್ತೆ ಬ್ಯಾಸಿಲಸ್ ಥುರಿಂಜಿಯನ್ಸಿಸ್ ಅದನ್ನ ಸಿಂಪರಣೆ ಮಾಡೋದು. ಕೊನೆಯದಾಗಿ ರಾಸಾಯನಿಕ ಮತ್ತೆ ಪಾಷಾಣ ಇಡೋದು. ಪಾಷಾಣ ಅಂದ್ರೆ ಆಮಿಷ ತಿಂಡಿ ಅಂತೀವಿ. ಹೌದು ಹೌದು, ಅದನ್ನ ಇಡೋದ್ರ ಮೂಲಕ ನಾವು ಸಮಗ್ರವಾಗಿ ಈ ಸೈನಿಕ ಹುಳುವನ್ನು ನಿಯಂತ್ರಣ ಮಾಡಬೇಕಾಗತ್ತೆ. ಒಟ್ಟಾರೆ ನಮ್ಮ ರೈತ ಬಾಂಧವರು ಈ ಬೆಳೆಯನ್ನ ಬೆಳೆಯುವಂತವರು ಮಾಗಿ ಉಳುಮೆ ಮಾಡೋದು ಬಹಳ ಮುಖ್ಯ. ಹೌದು, ಮಾಗಿ ಉಳುಮೆಯಿಂದನೇ ಕೊನೆಯದು ರಾಸಾಯನ ತನಕ ನಾವು ಮಾಡ್ಕೊಂಡು ಹೋಗ್ಬೋದು. ಜೊತೆಗೆ ಬದುಗಳಲ್ಲಿರುವಂತಹ ಕಳೆಗಳನ್ನ ತೆಗೆಯೋದು ಬಹಳ ಮುಖ್ಯ. ಆಮೇಲೆ ನಿಮಗೆ ಗದ್ದೆ ಹೊಲಗಳಲ್ಲಿ ಜಾಸ್ತಿ ಅದು ಇನ್ಫೆಸ್ಟ್ರೇಷನ್ ಆಗಿದೆ ಅಂದ್ರೆ ನೀವು ಅಂತ ಗಿಡಗಳನ್ನು ತೆಗೆದು ನಾಶ ಮಾಡೋದನ್ನು ಒಳ್ಳೇದೆ, ಯಾಕಂದ್ರೆ ಇಲ್ಲ ಅಂದ್ರೆ ಅದರಿಂದ ಬೇರೆದಕ್ಕೆ ಹೋಗುತ್ತೆ ಅದರಿಂದ. ಆತ್ಮೀಯ ಕೇಳುಗರೆ, ತಮಗೆ ಈ ಮುಸ್ಕಿನ ಜೋಳದ ಬೆಳೆಯನ್ನು ಬಾಧಿಸುವಂಥ ಕೀಟಪೀಡೆಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಹೆಚ್ ಸಿ ಲತಾ ಅವರನ್ನು ತಾವು ಈ ಒಂದು ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8-8-8-4-5-2-5-9-9-5. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8-8-8-4-5-2-5-9-9-5. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಸ್ಕಿನ ಜೋಳದ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುರ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9480069004 9902047004. ಸುದ್ದಿ ಜಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜಂಪೆನ ವಿವರ: ನ್ಯಾಷನಲ್ ಮೆಡಿಕೋಸ್ ಸಂಸ್ಥೆ ಕೊಡಗು ಘಟಕ ಮತ್ತೆ ಕೊಡಗು ಸಂಸ್ಕೃತಿ ಬಳಗ ಇವರ ಕಡೆಯಿಂದ ಮಡಿಕೇರಿ ನಗರಸಭೆ ಪೌರಕಾರ್ಮಿಕರಿಗೆ ಪುಕ್ಸಟೆ ಆಗಿ ವೈದ್ಯಕೀಯ ತಪಾಸಣೆ ಶಿಬಿರ ಹಂಗೆ ಮುದ್ದು ಹಂಚುವ ಕಾರ್ಬಾರ್ ಇಂದು ನಡೆದು ನಗರಸಭೆನ ಸ್ಥಾಯಿ ಸಮಿತಿ ಸಭಾಬಾಡಿಯಲ್ಲಿ ನಡೆದ ಶಿಬಿರನ ಪೌರಾಯುಕ್ತ ಹೆಚ್ಆರ್ ರಮೇಶ್ ಅವು ಹಂಗೆ ಪೌರಕಾರ್ಮಿಕ ಸುಂದರ್ ಅವು ಉದ್ಘಾಟನೆ ಮಾಡಿದೋ. ಪೌರಾಯುಕ್ತ ಹೆಚ್ಆರ್ ರಮೇಶ್ ಮಾತಾಡಿ, ಪ್ಯಾಟೆನ ಮನಾರಕ್ಕೆ ಪೌರಕಾರ್ಮಿಕರು ಬೆಳಗಿಂದ ಹಿಂಬೊತ್ತಿಗೆ ಮುಟ್ಟ ಶ್ರಮ ಪಟ್ಟವೆ. ಇವರ ಆರೋಗ್ಯ ಬಗ್ಗೆಲಿ ಜಾಸ್ತಿ ಕಾಳಜಿ ವಹಿಸೋಕು, ಪೌರಕಾರ್ಮಿಕರ ಆರೋಗ್ಯನ ಕಾಪಾಡೋಕೂತ ಇದರ ಉದ್ದೇಶದ ಆರೋಗ್ಯ ಶಿಬಿರನ ಆಯೋಜನೆ ಮಾಡಿದು ಶ್ಲಾಘನೀಯತ ಹೇಳದೋ. ಈ ಕಾರ್ಬಾರ್ಲಿ ಕೊಡಗು ಮೆಡಿಕಲ್ ಕಾಲೇಜಿನ ವೈದ್ಯರು ಡಾಕ್ಟರ್ ಬಸವರಾಜ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಜಿಲ್ಲೆನ ರಾಷ್ಟೀಯ ಹೆದ್ದಾರಿ ಲೋಕೋಪಯೋಗಿ ಹಂಗೆ ಪಂಚಾಯತ್ ರಾಜ್ ಇಲಾಖೆ ವ್ಯಾಪ್ತಿನ ರಸ್ತೆನ ಸಮರ್ಪಕ ಆಗಿ ನಿರ್ವಹಿಸುವ ಹಂಗೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ನಿರ್ದೇಶನ ಕೊಟ್ಟು ಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ಇಂದು ನಡೆದ ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆನ ಅಧ್ಯಕ್ಷತೆ ವಹಿಸಿ ಅವು ಮಾತಾಡ್ದು, ಅವಶ್ಯ ಇದ್ದ ಕಡೆಯಲ್ಲಿ ವೇಗ ನಿಯಂತ್ರಣ ಸಂಬಂಧ ಹಂಪುಗಳನ್ನ ಅಳವಡಿಸೋಕು, ಅದರೊಟ್ಟಿಗೆ ರಸ್ತೆ ತಿರುವು, ಉಬ್ಬು ರಸ್ತೆ, ಬೇರೆ ಬೇರೆ ಬಗೆಯಲ್ಲಿ ಸೂಚನಾ ಫಲಕ ಅಳವಡಿಸಿ ರಸ್ತೆ ಸುರಕ್ಷತೆಗೆ ಜಾಸ್ತಿ ನಿಗಾ ನೀಡೋ ಹಂಗೆ ಇಂಜಿನಿಯರ್ಗಳಿಗೆ ತಾಕೀತು ಮಾಡ್ದೋ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಲಿ ಅಪಘಾತ ಸಂಭವಿಸುತ್ತಿದ್ದು ಅಪಘಾತ ನಿಯಂತ್ರಣಕ್ಕೆ ಕ್ರಮ ವಹಿಸೋ ಕೂತ ಅವು ಹೇಳ್ದೋ. ರಸ್ತೆ ಸುರಕ್ಷತೆ ಬಗೆಯಲ್ಲಿ ಇಂಜಿನಿಯರ್ಗಳು ಕೈಗೊಂಡಿದ್ದ ಶ್ರಮದ ಬಗೆಯಲ್ಲಿ ಒಂದು ವಾರಲಿ ತಾಲೂಕುವಾರು ಮಾಹಿತಿ ನೀಡುವಂಗೆ ಜಿಲ್ಲಾಧಿಕಾರಿಗ ನಿರ್ದೇಶನ ನೀಡ್ದೋ. ಈ ಹೊತ್ತುಲಿ ಜಿಲ್ಲಾ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ಕುಮಾರ್ ಅವು ಸೇರಿದಂಗೆ ಇದಕ್ಕೆ ಸಂಬಂಧಪಟ್ಟವು ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಕಾಡು ಅರಣ್ಯಕ್ಕೆ ಸಂಬಂಧಪಟ್ಟಂಗೆ ಬ್ಯಾರೆ ಬ್ಯಾರೆ ತೊಂದರೆ ತಾಪತ್ರೆನ ಬಗೆಹರಿಸಿಕೆ ಅಧಿಕಾರಿಗ ಮುಂದಾಕು, ಈ ಬಗೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗ ಜನಸ್ನೇಹಿ ಆಗಿ ಚಾಕ್ರಿನ ಮಾಡೋಕೂತ ಮುಖ್ಯಮಂತ್ರಿ ಕಾನೂನು ಸಲಹೆಗಾರರು ಹಂಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಎಎಸ್ ಪೊನ್ನಣ್ಣ ಅವು ತಿಳಿಸಿದೋ. ಸಂಪಾಜೆ, ಚೆಂಬು, ಪಿರಾಜೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಲಿ ಅರಣ್ಯಕ್ಕೆ ಸಂಬಂಧಪಟ್ಟ ವಿಚಾರದ ಬಗೆಯಲ್ಲಿ ಅರಣ್ಯ ಅಧಿಕಾರಿಗ ಹಂಗೆ ಸಾರ್ವಜನಿಕರ ಜೊತೆಲಿ ಚೆಂಬು ಗ್ರಾಮ ಪಂಚಾಯತ್ ಸಭಾಬಾಡಿಲಿ ನಡೆದ ಸಭೆಯಲ್ಲಿ ಶಾಸಕರು ಮಾತಾಡ್ದೋ. ಇಲಾಖೆನ ಅಧಿಕಾರಿಗ ಸ್ಥಳೀಯರ ತೊಂದರೆ ತಾಪತ್ರೆನ ಆಲಿಸಿ ಸಮಸ್ಯೆನ ಆ ಜಾಗದಲ್ಲಿ ಪರಿಹರಿಸೋಕು, ಆ ಬಗೆಯಲ್ಲಿ ಗಮನ ಹರಿಸೋಕು, ಯಾರಿಗೂ ತೊಂದರೆಯಾಗದಂಗೆ ಕಾಳಜಿ ವಹಿಸೋಕೂತ ಅವು ಸೂಚನೆ ಕೊಟ್ಟಳೋ. ಈ ಒತ್ತುಳಿ ದುಗ್ಗಳ ಭಾಗದ ಕಾಂಕ್ರೀಟ್ ರಸ್ತೆನ ಶಾಸಕರು ಉದ್ಘಾಟನೆ ಮಾಡ್ದೋ. ಭಾಗಮಂಡಲದ ಕೆವಿಜಿ ಅನುದಾನಿತ ಕೈಗಾರಿಕಾ ತರಬೇತಿ ಕೇಂದ್ರ ಸಂಸ್ಥೆಯಲ್ಲಿ 2025-27 ಸಾಲಿಗೆ ಪ್ರವೇಶ ಶುರು ಆಗಿಟ್ಟು ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಎಲೆಕ್ಟ್ರಿಕಲ್ ಕೋರ್ಸಿಗೆ ಸೀಟ್ ಖಾಲಿ ಇದ್ದು ವರ್ಷಗಳು ಒಳ್ಳೆ ಫಲಿತಾಂಶ ನೀಡಿದ ಕಾಲೇಜು ಸರ್ಕಾರದ ನಿಯಮದ ಹಂಗೆ ಪ್ರವೇಶ, ತಾಂತ್ರಿಕ ತರಬೇತಿ, ಬಿಸಿಎಂ ಹಾಸ್ಟೆಲ್ ವ್ಯವಸ್ಥೆ ಕೂಡ ಉಟ್ಟು ಶೇಕಡಾ 100% ಉದ್ಯೋಗ ಅವಕಾಶ ಕೂಡ ಉಟ್ಟು ಜಾಸ್ತಿ ಮಾಹಿತಿಗೆ 9900912 ಸಂಪರ್ಕಿಸಕ್ಕೆ. ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8 ಗಂಟೆಗೆ ಆಖೀರಿ ಆದಂಗೆ ಕಳೆದ 24 ಗಂಟೆಗಳ ಸಮಯದಲ್ಲಿ ಸರಾಸರಿ ಮಳೆ 13.86 mm. ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 14.88 mm ಮಳೆ. ವಿರಾಸಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 5.75 mm. ಪೊನ್ನಂಪೇಟೆ ತಾಲೂಕಲ್ಲಿ 28.95 mm. ಕುಶಾಲನಗರ ತಾಲೂಕಲ್ಲಿ 9.80 mm ಮಳೆ. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2859 ಅಡಿ. ಇಂದಿನ ನೀರಿನ ಮಟ್ಟ 2853.81 ಅಡಿ ತಾಗೊತ್ತಾಗೊಟ್ಟು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಹಂಗೆ ಸೆಪ್ಟೆಂಬರ್ 13 ಇಡೀ ರಾಜ್ಯಲೇ ರಾಷ್ಟೀಯ ಲೋಕ್ ಅದಾಲತ್ ನಡೆದಿದೆ. ಹಂಗೆ ಕೊಡಗು ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 13 ರಾಷ್ಟೀಯ ಲೋಕ್ ಅದಾಲತ್ ನಡೆದಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ತಿಳಿಸಿಯಳು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಟ್ರಸ್ಟ್ ಮತ್ತೆ ಕೆನರಾ ಬ್ಯಾಂಕ್ನ ಕೂಡುಕೂಟಂದ ನಡೆಸುತ್ತಿದ್ದ ರೂಟ್ಸೆಟ್ ಸಂಸ್ಥೆನ ಕಡೆಯಿಂದ ಕಂಪ್ಯೂಟರಿಸ್ಟ್ ಅಕೌಂಟಿಂಗ್ ರ್ಯಾಲಿ ಬಗೆಯಲ್ಲಿ 30 ದಿನಗಳ ಪುಕ್ಸಟೆ ತರಬೇತಿನ ಆಗಸ್ಟ್ 23 ಹಮ್ಮಿಕೊಳ್ಳಲಾಗುತ್ತು. ಖುಷಿಯಿದ್ದ ಗ್ರಾಮೀಣ ಹೈದಂಗ ಗುಡೆಗ ಅರ್ಜಿ ಸಲ್ಲಿಸಕ್ 18-45 ವರ್ಷದ ಅರ್ಜಿ ಹಾಕಕ್ಕ. ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್, ಆಧಾರ್ ಕಾರ್ಡ್ ಕಡ್ಡಾಯ ಆಗಿ ಇರೋಕ್ಕೂ. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ರುಡ್ಸೆಟ್ ಸಂಸ್ಥೆ ಅರಸಿನಕುಂಟೆ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರನ್ನ ಸಂಪರ್ಕಿಸಕ್. 2025-26 ಸಾಲಿನ ತೋಟಗಾರಿಕೆ ಇಲಾಖೆ ಕಡೆಯಿಂದ ಅಡಿಕೆ ಬೆಳೆಲಿ ಭಾವ, ಎಲೆಚುಕ್ಕಿ ರೋಗ ನಿಯಂತ್ರಣಕ್ಕೆ ಬಳಸುವ ರೋಗನಾಶಕ ಮದ್ದುನ ತಕಂಬಕ್ಕೆ ಶೇಕಡಾ 30% ಪ್ರತಿ ಎಕರೆಗೆ ರೂಪಾಯಿ 600 ಸಹಾಯಧನ ಲಭ್ಯವಿಟ್ಟು ಪ್ರತಿ ರೈತರಿಗೆ 5 ಎಕರೆಗೆ 3,000 ಸಹಾಯಧನ ನೀಡಲಾದೆ ರೈತರು ಅರ್ಜಿಯೊಟ್ಟಿಗೆ ಮದ್ದು ತಕೊಂಡ ಬಿಲ್ ಭಾನಿಪತ್ರ ಆರ್ಟಿಸಿ ಆಧಾರ್ನ ಬ್ಯಾಂಕ್ ಖಾತೆ ವಿವರನ ಜುಲೈ 31 ಹಿರಿಯ ಸಹಾಯಕ ತೋಟಗಾರಿಕೆ ಇಲಾಖೆಗೆ ಸಲ್ಲಿಸುವಂಗೆ ತೋಟಗಾರಿಕೆ ನಿರ್ದೇಶಕರು ತಿಳಿಸಿಯೋಳು. ಕೂರ್ಗ್ ಹೋಟೆಲ್ ರೆಸಾರ್ಟ್ ಅಸೋಸಿಯೇಷನ್ ಕಡೆಯಿಂದ ಜಿಲ್ಲೆನ ಬ್ಯಾರೆ ಬ್ಯಾರೆ ಪ್ರವಾಸಿ ತಾಣಗಳ ಮಾಹಿತಿ ಫಲಕನ ಹಾಕಿದ ಯೋಜನೆಗೆ ರಾಜಸೀಟ್ ಹೊರಭಾಗಲಿ ಫಲಕ ಅನಾವರಣಗೊಳಿಸುವ ಬಗೆಯಲ್ಲಿ ಚಾಲನೆ ದೊರಕಿಟ್ಟು ಪ್ಯಾಟೆನ ಹೆಸರು ಪಡೆದ ಪ್ರವಾಸಿ ತಾಣ ರಾಜಸೀಟ್ಲಿ ಕೂರ್ಗ್ ಹೋಟೆಲ್ ರೆಸಾರ್ಟ್ ಅಸೋಸಿಯೇಷನ್ ಕಡೆಯಿಂದ ಜಿಲ್ಲೆನ ಬ್ಯಾರೆ ಬ್ಯಾರೆ ಪ್ರವಾಸಿ ತಾಣಗಳಿಗೆ ರಾಜಸೀಟಿಂದ ಇದ್ದ ದೂರದ ಮಾಹಿತಿಯೊಟ್ಟಿಗೆ ದೊಡ್ಡ ಹೋರ್ಡಿಂಗ್ನ ಅನಾವರಣಗೊಳಿಸಲಾಯಿತು. ಈ ಮಾಹಿತಿ ಫಲಕನ ಪ್ರವಾಸಿಗರ ಅನುಕೂಲತೆಗೆ ಜಿಲ್ಲೆನ 12 ಪ್ರವಾಸಿ ತಾಣಗಳಿಗೆ ಅಳವಡಿಸಲಾಗುತ್ತು. ಆಯಾ ಪ್ರವಾಸಿ ತಾಣದ ಬ್ಯಾರೆ ಕಡೆನ ಪ್ರವಾಸಿ ತಾಣಕ್ಕೆ ಎಷ್ಟು ದೂರ ಹುಟ್ಟುತ್ತ ಇದರ ವಿಶೇಷ ಮಾಹಿತಿ ಈ ಹೊತ್ತಲ್ಲಿ ಅಸೋಸಿಯೇಷನ್ ಅಧ್ಯಕ್ಷರು ಕುಂಡಿಯೋಳಂದ ದಿನೇಶ್ ಕಾರ್ಯಪ್ಪನವು ಸೇರಿದಂಗೆ ನಗರಸಭೆ ಪೌರಾಯುಕ್ತ ರಮೇಶ್ ಅವು ಇದಕ್ಕೆ ಸಂಬಂಧಪಟ್ಟವು ಮುಖ್ಯಪಟ್ಟವು ಹಾಜರಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲನ್ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್ ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ಇನ್ ವ್ಯಾಲಿ, ಮಡಿಕೇರಿ. ಫೋನ್ 22-55571. ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.